ಆಗ ತಾನೇ ಉದಯಿಸುವ ಸೂರ್ಯ ಮತ್ತು ಅದೆಲ್ಲೋ ಗಿಳಿಗಳ ಪ್ರಾಣಿಗಳ ಶಬ್ದ ಇವನ್ನೆಲ್ಲ ನಾವು ಅನುಭವಿಸ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಗಿರಿಧಾಮಗಳಿಗೆ ಭೇಟಿಯನ್ನ ನೀಡಬೇಕು. ಹೌದು ಸ್ನೇಹಿತರೆ, ಪ್ರಕೃತಿಯ ಸೊಬಗು ಸವಿಯುತ್ತಾ ನಮ್ಮ ಪ್ರಯಾಣವನ್ನು ನೆನಪಿನಲ್ಲಿ ಉಳಿಯುವಂತೆ ಮಾಡಬೇಕು ಅಂದ್ರೆ ನಾವು ಸಾಕಷ್ಟು ಪ್ರವಾಸಿ ತಾಣಗಳಾದಂತಹ ಗಿರಿಧಾಮಗಳಿಗೆ ಭೇಟಿ ಕೊಡಬೇಕು. ನಾವು ಒಂದ್ಸಾರಿ ಭೇಟಿ ಕೊಡಿದ್ರೆ ಸಾಕು, ಮತ್ತೆ ಮತ್ತೆ ಅಲ್ಲಿ ಹೋಗ್ಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಿರುತ್ತೆ ಅಲ್ಲಿನ ವಾತಾವರಣ, ತಂಪಾದಂತಹ ಗಾಳಿ, ಹಿತಕರವಾದಂತಹ ವಾತಾವರಣ, ಮತ್ತೆ ಪ್ರಕೃತಿಯ ಸೌಂದರ್ಯಕ್ಕೆ ಮನ ಸೋಲ್ದವರೇ ಇಲ್ಲ ಅಲ್ವಾ? ಹಾಗಾಗಿ ಪ್ರಕೃತಿ ಸೌಂದರ್ಯವನ್ನ ಸವಿಬೇಕು ಅಂತಂದ್ರೆ ನಾವು ಗಿರಿಧಾಮಗಳಿಗೆ ಭೇಟಿಯನ್ನ ನೀಡಬೇಕು. ಈಗ ಕಾರ್ಯಕ್ರಮದ ಆರಂಭದಲ್ಲಿ ಮೊದಲನ ಕಾಲರ್ ಯಾರಂತ ನೋಡೋಣ. ನಮಸ್ತೆ, ಭೈರವಿ. ಇವತ್ತಿನ ವಿಷಯ ಗೊತ್ತಿದೆ ಅಲ್ವಾ? ಭೈರವಿ, ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಗಿರಿಧಾಮ ಮತ್ತೆ ಬೆಟ್ಟ ಗುಡ್ಡಗಳು ಅಂತ. ಭೈರವಿ ಏನ್ ಓದ್ತಾ ಇರೋದು? ಸೆವೆಂತ್ ಸ್ಟ್ಯಾಂಡರ್ಡ್. ಭೈರವಿಗೆ ಈಸಿರೋ ಪ್ರಶ್ನೆ ಕೇಳ್ತೀನಿ, ಆಯ್ತಾ? ಕೇಳಿಸ್ಕೋ. ಮಹಾತ್ಮ ಗಾಂಧಿಯವರು ಕರ್ನಾಟಕದಲ್ಲಿ ತಂಗಿದ್ದ ಬೆಟ್ಟ ಯಾವುದು? ಇದೊಂದು ಗಿರಿಧಾಮ ಬೆಟ್ಟ. ಗಾಂಧೀಜಿಯವರು ಭೇಟಿ ನೀಡಿದ್ರು ಈ ಬೆಟ್ಟಕ್ಕೆ. ಯಾವ ಬೆಟ್ಟ ಅದು? ನಿನ್ಗೆ ಪಾಠದಲ್ಲೆಲ್ಲ ಹೇಳಿರ್ತಾರೆ ಹಿಸ್ಟ್ರಿಯಲ್ಲಿ. ಗೊತ್ತಾಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಕಲರ್ ತಗೋತೀನಿ. ಬೇಗ ಬೇಗ ಹೇಳ್ಬೇಕು, ಎಲ್ಲ ತುಂಬಾ ಜನ ಕಾಯ್ತಾ ಇರ್ತಾರೆ. ಓಕೆ, ಧನ್ಯವಾದಗಳು. ನಮಸ್ತೆ. ನಮಸ್ತೆ, ರಸಪ್ರಶ್ನೆ. ನಮಸ್ತೆ, ಎಚ್ ಆರ್ ರುದ್ರಸ್ವಾಮಿ, ಚಿಕ್ಕಮಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ ರುದ್ರಸ್ವಾಮಿ ಅವರೇ. ಥ್ಯಾಂಕ್ ಯು. ಈಗ ತಾನೇ ಒಂದು ಪ್ರಶ್ನೆನ ಕೇಳಿದೆ, ಅದೇ ನಂದಿ ಬೆಟ್ಟ. ಅದು ನಂದಿ ಬೆಟ್ಟ, ಸರಿ ಇದೆ ನಂದಿ ಬೆಟ್ಟ. ಹಲೋ, ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ, ಈಗ ಕೇಳ್ತಾ ಇದೆ. ನಂದಿ ಬೆಟ್ಟ, ಸರಿಯಾದ ಉತ್ತರವನ್ನ ಹೇಳಿದ್ದೀರಾ ರುದ್ರಸ್ವಾಮಿ ಅವರೇ. ಮಹಾತ್ಮ ಗಾಂಧೀಜಿ ಅವರು ನಂದಿ ಬೆಟ್ಟದಲ್ಲಿ ತಂಗಿದ್ರು ಅಲ್ವಾ? ಹೌದೌದೌದು. ಧನ್ಯವಾದಗಳು ಕರೆ ಮಾಡಿ, ಸರಿ ಉತ್ತರವನ್ನ ಹೇಳಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ, ನಿಮ್ ಪರಿಚಯ ಮಾಡ್ಕೊಳ್ಳಿ. ನಿಮ್ ಹೆಸರು ಹೇಳಿ. ಕವಿತಾ ಜಗದೀಶ್ ಅಂತ. ಕವಿತಾ ಜಗದೀಶ್ ಅವರೇ, ಅರ್ತಿಕೆರೆ ತಾಲೂಕು ಸ್ಮಾರ್ಟ್ನಲ್ಲಿಂದ ನಿಮ್ಗೆ ಪ್ರಶ್ನೆ. ಕೊಡೈಕೆನಾಲ್ ಗಿರಿಧಾಮ ಯಾವ ರಾಜ್ಯದಲ್ಲಿ ಕಂಡು ಬರುವುದು? ಕೊಡೈಕೆನಾಲ್ ಗಿರಿಧಾಮ ಆಂಧ್ರ. ಅಲ್ಲ, ತಪ್ಪಿದೆ ನಿಮ್ ಹತ್ರ. ತಮಿಳ್ನಾಡು. ತಮಿಳ್ನಾಡು ಹೇಗೆ ಹೇಳಿದ್ರಿ? ಸುಮ್ನೆ ಒಂದ್ ಅಂದಾಜ್ ಮೇಲೆ ಹೇಳಿದ್ರ? ಇಲ್ಲ ಗೊತ್ತಿಲ್ಲ. ಇಲ್ಲ ಇಲ್ಲ ಇಲ್ಲ ಇಲ್ಲ. ತಮಿಳ್ನಾಡು. ತಮಿಳ್ನಾಡು ಅಲ್ವಾ ನಾವು ಕೇಳಿದೀವಿ ಕೊಡೈಕೆನಾಲ್. ಹೌದೌದು. ದಿಂಡಿಗರ್ ಜಿಲ್ಲೆನ ಆ ಜಿಲ್ಲೆಯ ಬೆಟ್ಟದ ಮೇಲೆ ಇರುವಂತಹ ಪ್ರಸಿದ್ಧ ಗಿರಿಧಾಮ. ಇದು ಸಮುದ್ರ ಮಟ್ಟದಿಂದ 2120 ಮೀಟರ್ ಮೇಲಿದೆಯಂತೆ. ಮತ್ತೆ ಬೇಸಿಗೆಗೆ ಹೇಳಿ ಮಾಡಿಸಿದಂತಹ ಸ್ಥಳ ಅಂತಾನೆ ಹೇಳಲಾಗುತ್ತೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಹಲೋ, ನಮಸ್ಕಾರ. ನಿಮ್ ಹೆಸರು? ನಮಸ್ಕಾರ, ಸೋಮಶೇಖರ ಅಂತ. ಸೋಮಶೇಖರ್ ಅವರು ಎಲ್ಲಿಂದ? ಯಾವರು? ಹಲೋ, ಕೇಳಿಸ್ತಾ ಇಲ್ಲ ಮೇಡಮ್. ಕೇಳಿಸ್ತಾ ಇಲ್ವಾ? ನೀವು ಒಂದ್ ಸ್ವಲ್ಪ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ. ಹಲೋ, ಕೇಳಿಸ್ತಾ ಇದೆ ಈಗ? ಸ್ವಲ್ಪ ಪರವಾಗಿಲ್ಲ. ಚಂದ್ರಶೇಖರ್ ಅವರೇ, ನಿಮ್ಗೆ ಪ್ರಶ್ನೆ. ಮನಾಲಿ ಗಿರಿಧಾಮ ಎಲ್ಲಿದೆ? ಯಾವ್ದು ಮನಾಲಿ? ನಾವೆಲ್ಲ ಹೇಳ್ತೀವಲ್ವಾ ಕುಲು ಮನಾಲಿ ಅಂತ. ಈ ಗಿರಿಧಾಮ ಯಾವ ಪ್ರದೇಶ? ಅಲ್ಲ ಅಲ್ಲ ಅಲ್ಲ, ಛತ್ತೀಸ್ಗಢ ಅಲ್ಲ. ಛತ್ತೀಸ್ಗಢ ಅಲ್ಲ ಮೇಡಮ್. ನೆಕ್ಸ್ಟ್ ಕಾಲರ್ ನ ಕೇಳ್ತೀನಿ. ರೈಟ್ ಮೇಡಮ್. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಕರೆ ಮಾಡಿರೋದು? ನಾನು ಶ್ರೀನಿವಾಸ ಜಿ ಪಿ ಅಂತೇಳಿ, ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಕಲ ಗ್ರಾಮದಿಂದ. ಹೌದಾ, ನಿಮ್ಗೆ ಪ್ರಶ್ನೆ. ಅವಾಗಲೇ ಕೇಳಿಸ್ಕೊಂಡ್ರ ಪ್ರಶ್ನೆ ಮೇಡಮ್? ಇಲ್ಲ ಮೇಡಮ್, ಲೈನ್ ಟ್ರೈ ಮಾಡ್ತಾ ಇದ್ವಿ, ಕೇಳಿಸ್ಕೊಂಡ್ರಿ. ಮಾಡ್ತಿದ್ರಾ? ಮನಾಲಿ ಗಿರಿಧಾಮ ಎಲ್ಲಿದೆ? ಯಾವ್ದು ಮೇಡಮ್? ಮನಾಲಿ. ಯಾವ ಮನಾಲಿ? ಯಾವ ರಾಜ್ಯದಲ್ಲಿದೆ ಮನಾಲಿ? ಕುಲು ಮನಾಲಿ ಅಂತ ಕೇಳಿದೀವಲ್ವಾ? ಹಾ ಮೇಡಮ್. ಮನಾಲಿ ಎಲ್ಲಿದೆ ಮೇಡಮ್? ಇದು ನಮ್ ಕರ್ನಾಟಕದ್ದ ಇಲ್ಲ ಹೊರ ರಾಜ್ಯದ್ದು? ಹೊರ ರಾಜ್ಯದ್ದು. ನಾವು ತುಂಬಾ ಹೆಸರುವಾಸಿಯಾಗಿರುವಂತಹ ಟೂರಿಸ್ಟ್ ಪ್ಲೇಸ್ ಇದು. ಮಧ್ಯಪ್ರದೇಶ ಮೇಡಮ್? ಅಲ್ಲ ತಪ್ಪಿದೆ, ನೆಕ್ಸ್ಟ್ ಕಲರ್ನ ಕೇಳ್ತೀನಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ. ಜಯನಗರದಿಂದ ಮೋನಿಕಾ. ಮೋನಿಕಾ ಅವರಿಗೆ ಪ್ರಶ್ನೆ ಅವಾಗಲೇ ಕೇಳಿಸ್ಕೊಂಡಿದ್ದೀರಾ ಅನ್ಕೋತೀನಿ. ಕುಲು ಮನಾಲಿ? ಮನಾಲಿ ಯಾವ? ನೇಪಾಳ. ಅಲ್ಲ ತಪ್ಪಿದೆ, ನಾನೇ ಉತ್ತರ ಹೇಳ್ತೀನಿ. ಹಿಮಾಚಲ ಪ್ರದೇಶದಲ್ಲಿದೆ. ಸ್ವಲ್ಪ ಹತ್ತಿರದಲ್ಲಿದ್ರಿ. 1830 ಮೀಟರ್ ಎತ್ತರದಿದೆಯಂತೆ ಸಮುದ್ರ ಮಟ್ಟಕ್ಕಿಂತ. ಮತ್ತೆ ಇಲ್ಲಿ ಜಾಸ್ತಿ ಕಣಿವೆಗಳಿರೋದ್ರಿಂದ ಬೆಳ್ಳಿ ಕಣಿವೆಗಳು ಅಂತ ಕರೀತಾರಂತೆ. ಯಾವಾಗ್ಲೂ ಹಿಮದಿಂದ ಕೂಡಿರುತ್ತಲ್ಲ, ಹಂಗಾಗಿ ಪ್ರವಾಸಿಗರ ನೆಚ್ಚಿನ ತಾಣ ಅಂತಾನೆ ಹೇಳಲಾಗುತ್ತೆ. ಕುಲುವಿಂದ 450 ಕಿಲೋಮೀಟರ್ ದೂರದಲ್ಲಿದೆ. ಧನ್ಯವಾದಗಳು ಮೋನಿಕಾ ಅವರೇ. ಯಾಕೆ ರೇಡಿಯೋ ವಾಲ್ಯೂಮ್ ಜಾಸ್ತಿ ಮಾಡ್ಕೊಂಡಿದ್ದೀರಾ ಇವತ್ತು? ಓಕೆ, ನಮಸ್ತೆ. ರಸಪ್ರಶ್ನೆ. ನಮಸ್ತೆ ಮೇಡಮ್. ನಮಸ್ಕಾರ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಪ್ರಕಾಶ್, ಸಿಕೆ ಚೆಲ್ಲಾಪುರದಿಂದ. ಮೇಡಮ್ ಪ್ರಕಾಶ್ ಅವರು, ನಿಮ್ಮ ಸಂದೇಶಕ್ಕೆ ನೀವು ಸಂದೇಶ ಕಳಿಸಿದ್ರಿ ಅಲ್ವಾ ಮೇಡಮ್? ಸಂಪೂರ್ಣ ಇವಾಗಲಿಲ್ವಲ್ಲ ಮೇಡಮ್, ನೀವು ಅದನ್ನ ಸಂದೇಶನ ಅಂದ್ರೆ ತುಂಬಾ ಸಮಯ ಇರುತ್ತೆ, ತುಂಬಾ ಜಾಸ್ತಿ ಇರುತ್ತಲ್ವಾ, ಹಂಗಾಗಿ ಇಲ್ಲ ಇಲ್ಲ, ಯಾಕಂದ್ರೆ ಸಾಕಷ್ಟು ಸಂದೇಶಗಳ ಮಹಾಪುರನೇ ಇರುತ್ತೆ ಇಲ್ಲಿ ನಮ್ಗೆ, ಯಾವ್ದು ತುಂಬಾ ಒಂದೊಂದ್ಸರಿ ಓದಕ್ಕಾಗಲ್ಲ ಸಮಯದ ಅಭಾವ ಇರೋದ್ರಿಂದ. ಮುಂದಿನ ದಿನಗಳಲ್ಲಿ ಓದೋಣ ಪೂರ್ತಿ, ಆಯ್ತಾ? ಇಲ್ಲ ಇಲ್ಲ, ಜಾಸ್ತಿ ಇತ್ತಲ್ಲ ಸಂದೇಶಗಳು, ಹಂಗಾಗಿ ಈಗ ನಿಮ್ಗೆ ಪ್ರಶ್ನೆ. ಅಂಬೋಲಿಗಿರಿಧಾಮ ಯಾವ ರಾಜ್ಯದಲ್ಲಿ ಬರುವುದು? ಅಂಬೋಲಿ. ಅಂಬೋಲಿ ಅಂತ ಇದೊಂದು ಹೆಸರಾಂತ ಗಿರಿಧಾಮ, ತುಂಬಾ ಚೆನ್ನಾಗಿರುವಂತಹ ಪ್ರೇಕ್ಷಣೀಯ ಸ್ಥಳ. ಕರ್ನಾಟಕ? ಅಲ್ಲ ಅಲ್ಲ, ಹೊರ ರಾಜ್ಯದ್ದು. ಹೊರ ರಾಜ್ಯದ್ದು ಗೊತ್ತಾಗ್ತಾ ಇಲ್ವಾ? ಆಂಧ್ರಪ್ರದೇಶ. ತಪ್ಪಿದೆ, ನೆಕ್ಸ್ಟ್ ಕಾಲರ್ನ ಕೇಳ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ. ರಸಪ್ರಶ್ನೆ ಕಾರ್ಯಕ್ರಮ ಮಾತಾಡಿ. ಹಲೋ. ಹಲೋ, ನಮಸ್ಕಾರ. ಯಾರು ಕರೆ ಮಾಡಿರೋದು? ಹಾಸನ ಪೆನ್ಷನ್ ಮಾಡಿದ ಲೋಕೇಶ್. ಲೋಕೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಬೋಲಿಗಿರಿಧಾಮ ಕೇಳಿದಿರಾ? ಕೇಳಿದ್ದೀನಿ. ಯಾವ ರಾಜ್ಯದಲ್ಲಿದೆ? ಗುಜರಾತ್. ಇಲ್ಲ, ಇದು ಗುಜರಾತ್ ಅಲ್ಲ, ಆಯ್ತಾ? ನೆಕ್ಸ್ಟ್ ಕಾಲರ್ನ ಕೇಳ್ತೀನಿ. ಆಯ್ತು. ನಮಸ್ತೆ. ಹಲೋ, ನಮಸ್ಕಾರ. ಆಕಾಶವಾಣಿನೇ, ನಿಮ್ಮ ಹೆಸರು ಹೇಳಿ. ಹಲೋ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಹೇಳಿ. ನರಸಿಂಹಮೂರ್ತಿ ಎನ್ಎಂ. ಹೀಗೆ ಮೇಡಮ್. ನರಸಿಂಹಮೂರ್ತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಹೇಳಿ. ಪ್ರಶ್ನೆ ಕೇಳಿಸ್ಕೊಂಡ್ರ ಅವಾಗ್ಲೇ ಎರಡು ಬಾರಿ ಹೇಳಿದೆ. ಇಲ್ಲ ಮೇಡಮ್, ಚೂರು ಸರಿಯಾಗಿ ಆಡಿಯೋ ಕೇಳ್ತಾ ಇರ್ಲಿಲ್ಲ. ಹೌದಾ? ಅಂಬೋಲಿ ಎಂಬ ಇದೊಂದು ಗಿರಿಧಾಮ, ಈ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಪ್ರಶ್ನೆ. ಅಂಬೋಲಿ ಅಂತ ಹೇಳಿದು. ಅಂಬೋರ್, ಅದು ರಾಜಸ್ಥಾನ. ಅಂಬೋಲಿ ಅಂತ ಅಲ್ಲ, ನಾನೇ ಉತ್ತರ ಹೇಳ್ತೀನಿ ನರಸಿಂಹಮೂರ್ತಿ ಅವರೇ. ಇದು ಮಹಾರಾಷ್ಟ್ರದಲ್ಲಿ ಬರುವಂತಹ ಒಂದು ಹೆಸರುವಾಸಿ ಗಿರಿಧಾಮ. ಹೀಗೆ ಕರೆ ಮಾಡ್ತಾ ಇರಿ, ಹಾಗೇನೆ ಕಾರ್ಯಕ್ರಮಗಳಿಗೆ ತಯಾರಾಗ್ಬಿಟ್ಟು ಕರೆ ಮಾಡಿದ್ರೆ ಈಸಿ ಆಗುತ್ತೆ. ಧನ್ಯವಾದಗಳು ಸರ್. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರು ಕರೆ ಮಾಡಿರೋದು? ಕಂತೇನಲ್ಲಿ ಲಾಟ್ರಿ ನಾಗೇಶ್ ಅಂತ. ಲಾಟ್ರಿ ನಾಗೇಶ್ ಅವರೇ, ನೀವು ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ಹೊರಗಡೆ ಬನ್ನಿ ಸ್ವಲ್ಪ. ಹಲೋ, ಕೇಳಿಸ್ತಾ ಇದೆಯಾ? ಮೇಡಮ್ ಕೇಳಿಸ್ತಾ ಇದೆ. ನಿಮ್ಮ ಪ್ರಶ್ನೆ, ಕೆಮ್ಮಣ್ಣುಗುಂಡಿ ಗಿರಿಧಾಮ ಯಾವ ಜಿಲ್ಲೆಯಲ್ಲಿದೆ ಗೊತ್ತಲ್ವಾ ನಮ್ಮ ಕರ್ನಾಟಕದ್ದು? ಚಿಕ್ಕಮಂಗ್ಳೂರು ಮೇಡಮ್. ಚಿಕ್ಕಮಂಗ್ಳೂರು, ಸರಿ ಇದೆ. ಮತ್ತೆ ಕೆಮ್ಮಣ್ಣುಗುಂಡಿ ಬಗ್ಗೆ ಇನ್ನೇನು ವಿಷಯ ಗೊತ್ತು ಮೇಡಮ್? ಇನ್ನೇನು ವಿಷಯ ಗೊತ್ತಿದೆ ನಿಮ್ಗೆ ಕೆಮ್ಮಣ್ಣುಗುಂಡಿ ಬಗ್ಗೆ? ಕೆಮ್ಮಣ್ಣುಗುಂಡಿ ನೋಡಿದೀವಿ ಮೇಡಮ್. ನೋಡಿದೀರಾ? ನೀವು ಬರ್ತೀರ ಮರ್ಸಿಕೆರೆಗೆ ಬಂದ್ರೆ ಜೇನ್ಕಲ್ ಬೆಟ್ಟ, ತಿರುಪ್ತಿ ಬೆಟ್ಟ, ಇವನ್ನೆಲ್ಲ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಪುಷ್ಪಗಿರಿ ಬೆಟ್ಟ ಅಂತ ಇದೆ, ಅಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ಉದ್ಭವ ಆಗಿದ್ದಾರೆ. ಅದನ್ನು ಸಹ ಪ್ರೇಕ್ಷಕವಾದ ಸ್ಥಳ ಮೇಡಮ್. ಹೌದು, ಮತ್ತೆ ಎಲ್ಲ ಪ್ರೇಕ್ಷಕರು ಒಂದ್ಸಲ ಬಂದ ಅದನ್ನ ನೋಡ್ಬೇಕು ಅಂತ ನನ್ನೊಂದು ಮನವಿ. ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ, ಹಳೇಬೀಡಿಂದ 3 ಕಿಲೋಮೀಟರ್ ಆಗುತ್ತೆ. ಹೌದು. ಅದೇ ರೀತಿ ನಮ್ಮ ಅರಸೀಕೆರೆ ಜೇನ್ಕಲ್ ಬೆಟ್ಟ ಪವಿತ್ರವಾದ ಸ್ಥಳ, ಸ್ಥಳೀಯವಾಗಿ ಮತ್ತೆ ಕ್ಷೇತ್ರದಲ್ಲಿ ಸುಮಾರು ನೋಡಬೇಕಾಗಿದ್ದ ಮತ್ತೆ ಪವಿತ್ರವಾದ ಸ್ಥಳಗಳು ಇದಾವೆ. ಅದೇ ರೀತಿ ವರ್ಷಕ್ಕೊಂದ್ಸಲ ನಾವು ಶ್ರೀ ಪ್ರಸನ್ನ ಗಣಪತಿಯವ್ರನ್ನ ಪ್ರತಿಷ್ಠಾಪನೆ ಮಾಡ್ತೀವಿ, ಅದನ್ನು ನೋಡ್ಬೇಕಂತ ಜಾಗ ಅಂತ ಹೇಳ್ತೀವಿ. ಏನ್ ಗೊತ್ತಾ ಕೆಮ್ಮಣ್ಗುಂಡಿ ಬಗ್ಗೆ ಇನ್ನೊಂದು ಮಾಹಿತಿ ಅಂದ್ರೆ, ಇದು ನಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ, ತರೀಕೆರೆ ತಾಲೂಕಿನಲ್ಲಿರುವಂತಹ ಪ್ರಸಿದ್ಧ ಗಿರಿಧಾಮ. ಮತ್ತೆ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಬೇಸಿಗೆ ಕಾಲದಲ್ಲಿ ಬಂದು ತಂಗ್ತಾ ಇದ್ರಂತೆ, ಒಡೆಯರ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದಕ್ಕೆ ಇದಕ್ಕೆ ಇನ್ನೊಂದು ಹೆಸರಿದೆ, ಶ್ರೀ ಕೃಷ್ಣರಾಜೇಂದ್ರ ಗಿರಿಧಾಮ ಅಂತ. ತುಂಬಾ ಡಿಸ್ಟರ್ಬ್ ಬರ್ತಿದೆ ಸರ್, ನಮಸ್ತೆ. ಹಲೋ, ನಮಸ್ಕಾರ. ಹಲೋ ಹಲೋ, ಯಾರು ಮಾತಾಡಿ? ನಾನು ಸವಿತಾ ಮೇಡಮ್. ಕೇಳಿಸ್ತಿಲ್ಲ ಮೇಡಮ್, ಆಯ್ತಾ? ಕೇಳಿಸ್ತಾ ಇಲ್ವಾ? ಇವಾಗ ಕೇಳಿಸ್ತಾ ಇದೆಯಾ? ಸವಿತಾ ಅವ್ರು ಏನ್ ಮಾಡ್ಕೊಂಡಿರೋದು? ಮನೆ ಹತ್ರನೇ ಮೇಡಮ್. ಮನೆ ಹತ್ರ ಇದ್ದೀರಾ? ನಿಮ್ಗೆ ಏನ್ ಪ್ರಶ್ನೆ ಕೇಳಿ ನೋಡಿ. ಈಗ ಊಟಿ ಅಥವಾ ಉದಕ ಮಂಡಲ ಗಿರಿಧಾಮ ಯಾವ ರಾಜ್ಯದಲ್ಲಿದೆ? ಇಲ್ಲ ಇಲ್ಲ, ತುಂಬಾ ಈಸಿ ಇರೋಂತ ಪ್ರಶ್ನೆ, ನೋಡೋಣ. ನೆಕ್ಸ್ಟ್ ಕಲರ್ ನ ಕೇಳ್ತೀನಿ. ನಮಸ್ತೆ. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ನಮಸ್ತೆ ಮೇಡಮ್, ನಾನು ನಿರ್ಮಲಾ. ನಿರ್ಮಲಾ ಅವರು ದುಮ್ಮೇನಹಳ್ಳಿನ? ನಿರ್ಮಲಾ ಅವರಿಗೆ ಪ್ರಶ್ನೆ ಕೇಳಿಸ್ಕೊಂಡ್ರಾ? ಊಟಿ ಇದು ಕೇರಳದಲ್ಲಿ ಮೇಡಮ್? ಅಲ್ಲ, ತಮಿಳ್ನಾಡಲ್ಲಿ. ತಮಿಳ್ನಾಡಲ್ಲಿ, ಸರಿ ಉತ್ತರ. ಇದು ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿಗಳ ತಂಗುದಾಣ ಆಗಿತ್ತಂತೆ. ಎಲ್ಲರೂ ಅಲ್ಲಿನ ವಾತಾವರಣಕ್ಕೆ ಮನಸೋತು ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬ್ರಿಟಿಷರು ತಂಗ್ತಾ ಇದ್ದಂತಹ ಸ್ಥಳ ಊಟಿ. ಧನ್ಯವಾದಗಳು ನಿರ್ಮಲಾ ಅವರೇ, ಕರೆ ಮಾಡಿ. ಹೌದಾ? ನಮಸ್ತೆ. ಆಸ್ಪತ್ರೆಯಲ್ಲಿ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಚಂದ್ರಶೇಖರ್ ಅವರೇ, ನಿಮ್ಗೆ ಪ್ರಶ್ನೆ. ದಕ್ಷಿಣ ಭಾರತದ ಕೇಳಿಸ್ಕೊಳ್ಳಿ, ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಎಂದು ಯಾವ ಒಂದು ಗಿರಿಧಾಮವನ್ನ ಕರೆಯಲಾಗುತ್ತೆ? ರಾಣಿ ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ. ಅದೇ ಇದಕ್ಕೆ ತಮಿಳುಗೊಂಡೇನೆ ಕರಿಬಹುದು ಮೇಡಮ್? ಅಲ್ಲ ತಪ್ಪಿದೆ, ನೆಕ್ಸ್ಟ್ ಕಾಲರ್ ನ ಕೇಳ್ತೀನಿ. ಬಾಬಾ ಬಡಂಗಿರಿ. ಆಹಾ ತಪ್ಪಿದೆ ಉತ್ತರ. ಕರೆ ಮಾಡಿದ್ಕೆ ಧನ್ಯವಾದಗಳು. ಸರಿ ಮೇಡಮ್. ನಮಸ್ತೆ. ಹಲೋ ನಮಸ್ಕಾರ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಆಶಾ ಅಂತ. ರಸಪ್ರಶ್ನೆ ಕಾರ್ಯಕ್ರಮ ಹೇಳಿ ಮೇಡಮ್. ಪ್ರಶ್ನೆ ಕೇಳಿಸ್ಕೊಂಡ್ರ? ನಾನು ಪ್ರಶ್ನೆ ಕೇಳಿದೆ ಅವಾಗ್ಲೇ. ಕೇಳಲಿಲ್ವಲ್ಲ, ಅದು ವಾಯ್ಸ್ ಬ್ರೇಕ್ ಆಯ್ತದೆ, ಅದರಿಂದ ಕೇಳಿಸ್ಕೊಳಕಾಗ್ಲಿಲ್ಲ. ಸರಿ ಕೇಳಿಸ್ಕೊಳ್ಳಿ. ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಯಾವ ಗಿರಿಧಾಮ? ಯಾವ್ದು ಮೇಡಮ್ ಇನ್ನೂ ಸಲ ಹೇಳಿ. ಒಂದ್ ನಿಮಿಷ. ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಯಾವುದು? ಬೇಗ ಹೇಳ್ಬೇಕು, ತುಂಬಾ ಕಲರ್ಸ್ ಕಾಯ್ತಾ ಇದಾರೆ. ಗೊತ್ತಾಗ್ತಾ ಇಲ್ವಾ? ಇಲ್ಲ ಸಾರಿ, ಅವಾಗ ಏನ್ ಗೊತ್ತಾ, ಇದು ಮೈಸೂರಿಗೆ ತುಂಬಾ ಹತ್ರ ಇದೆ ಕ್ಲೂ. ಆಯ್ತಾ, ಗಿರಿಧಾಮ ಪಕ್ಷಿಧಾಮ. ತಪ್ಪಿದೆ, ನೆಕ್ಸ್ಟ್ ಕಲರ್ ನ ಕೇಳ್ತೀನಿ. ರಸಪ್ರಶ್ನೆ ಕಾರ್ಯಕ್ರಮ. ಹಲೋ ರಸಪ್ರಶ್ನೆ ಹೇಳಿ. ನಿಮ್ ಪರಿಚಯ ಊಟಿ ಅಲ್ವಾ? ಊಟಿ. ನಿಮ್ ಹೆಸರು ಯಾರು? ಯಾರು ನೀವು ಕರೆ ಮಾಡಿರೋದು? ನಾನು ಲಿಖಿತ್ ಅಂತ. ಲಿಖಿತ್? ಹಾಸನ ಜಿಲ್ಲೆಯಿಂದ. ಲಿಖಿತ್, ವೆರಿ ಗುಡ್ ಲಿಖಿತ್. ಸರಿ ಉತ್ತರ ಕೊಟ್ಟಿದ್ಯಾ, ಕರೆ ಮಾಡಿದ್ಕೆ ಧನ್ಯವಾದಗಳು. ಪ್ರಿಯ ಗ್ರಾಹಕರೇ, ದಸರಾ ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 08172967755. ರಸಪ್ರಶ್ನೆ ಕಾರ್ಯಕ್ರಮ. ಹಲೋ ನಮಸ್ಕಾರ, ಕೇಳಿಸ್ತಾ ಇದೆ, ಮಾತಾಡಿ. ಮೇಡಮ್ ನಾವು ಹಾಸನ ಜಿಲ್ಲೆ ಮಾದಾಪುರ ಅಂತ ಹೇಳಿ, ಕಟ್ಟಾಯ ಒಬ್ಳಿ ಚೇತನ್ ಅಂತ ಹೇಳಿ. ಚೇತನ್ ಅವರು. ಚೇತನ್ ಅವ್ರಿಗೆ ಪ್ರಶ್ನೆ. ಅತಿ ಎತ್ತರವಾದ ಕರ್ನಾಟಕದ ಗಿರಿ ಶಿಖರ ಯಾವುದು? ಅತಿ ಎತ್ತರವಾದ ಗಿರಿ ಶಿಖರ ಬಾಬಾ ಬುಡಂಗಿರಿ. ಅಲ್ಲ ತಪ್ಪಿದೆ, ಸ್ವಲ್ಪ ಹತ್ರ ಬಂದಿದ್ದೀರಾ. ಮುಳ್ಳಯ್ಯಂಗಿರಿ. ಮುಳ್ಳಯ್ಯಂಗಿರಿ ಅಂದಾಜ್ ಮೇಲೆ ಹೇಳಿದ್ರ? ಇಲ್ಲ ಮೇಡಮ್, ಅಲ್ಲಿ ಅದೆರಡು ಕನ್ಫ್ಯೂಸ್ ಆಯ್ತು. ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರವಾದಂತಹ ಗಿರಿ ಶಿಖರ. ಓಕೆ ಮೇಡಮ್. ಇದು 1925 meters ಸಮುದ್ರ ಮಟ್ಟದಿಂದ ಮೇಲಿದೆ ಅಂತೆ. ಮತ್ತೆ ಚಾರಣಿಕರಿಗೆ ಇದು ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ತಾರೆ, ಟ್ರೆಕ್ಕಿಂಗ್ ಹೋಗ್ತಾರಲ್ಲ ಅವರಿಗೆ. ಧನ್ಯವಾದಗಳು. ಓಕೆ ಮೇಡಮ್. ರಾಜ್ಯದ ಹಲವು ಭಾಗಗಳಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತಿದೆ ಮೆದುಳು ಜ್ವರ. ಇದಕ್ಕೆ ಕಾರಣ ಜಾಪನೀಸ್ ಎನ್ಸೆಫಲೈಟಿಸ್ ವೈರಾಣು. ಇದು ಸೊಳ್ಳೆ ಮೂಲಕ ಬಹುಬೇಗ ಹರಡುತ್ತದೆ. ಇದೊಂದು ಮಾರಕ ರೋಗ. ಸರಿಯಾದ ಸಮಯದಲ್ಲಿ ಮಕ್ಕಳಿಗೆ ಲಸಿಕೆ ಹಾಕಿಸದಿದ್ದರೆ ನರದೌರ್ಬಲ್ಯ, ಬುದ್ಧಿಮಾಂದ್ಯತೆ, ಮೂರ್ಛೆ ರೋಗ, ಶಾಶ್ವತ ಅಂಗವೈಕಲ್ಯ ಉಂಟಾಗಬಹುದು. ಎಚ್ಚರ. ರಾಜ್ಯದಲ್ಲಿ ಬಾಗಲಕೋಟೆ, ದಕ್ಷಿಣ ಕನ್ನಡ, ಗದಗ, ಹಾಸನ, ಹಾವೇರಿ, ಕಲಬುರಗಿ, ತುಮಕೂರು, ರಾಮನಗರ, ಉಡುಪಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಜೆಇ ಲಸಿಕಾ ಅಭಿಯಾನ ನಡೆಯಲಿದೆ. December 5-3 weeks ಕಾಲ ನಡೆಯಲಿದೆ ಜೆಇ ಲಸಿಕಾ ಅಭಿಯಾನ. 1-15 years ಒಳಗಿನ ನಿಮ್ಮ ಮಕ್ಕಳಿಗೆ ಜೆಇ ಲಸಿಕಾ ಅಭಿಯಾನದಲ್ಲಿ ತಪ್ಪದೇ ಲಸಿಕೆ ಹಾಕಿಸಿ. ಬನ್ನಿ, ಮೆದುಳು ಜ್ವರದ ವಿರುದ್ಧ ಯುದ್ಧ ಸಾರೋಣ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ. ಮೇಡಮ್ ಶ್ರವಣ ಬೆಳಗೊಳದಿಂದ ಗೀತಾ ವಸಂತ್ ಕುಮಾರ್ ಮೇಡಮ್. ಗೀತಾ ವಸಂತ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ಸ್ ಮೇಡಮ್. ಪ್ರಶ್ನೆ, ಕೊಡೈಕೆನಾಲ್ ನಲ್ಲಿ ಇರುವ ಮಾನವ ನಿರ್ಮಿತ ಸರೋವರ ಇದರ ಹೆಸರೇನು? ಕೊಡೈಕೆನಾಲ್ ಇರುವಂತಹ ಮಾನವ ನಿರ್ಮಿತ ಸರೋವರದ ಹೆಸರೇನು? ಗೊತ್ತಾಗ್ತಿಲ್ಲ. ಸರಿ, ನೆಕ್ಸ್ಟ್ ಕಾಲರ್ ನ ಕೇಳ್ತೀನಿ. ನಮಸ್ತೆ. ಹಲೋ ನಮಸ್ಕಾರ, ನಿಮ್ ಪ್ರಶ್ನೆ. ಹಲೋ, ಕೇಳಿಸ್ತಾ ಇದೆಯಾ? ನಿಮ್ಮ ಪರಿಚಯ ಬೆಳಗ್ಗೆ ಮುಸ್ಸಂಜೆ. ಧನ್ಯವಾದಗಳು. ಧನ್ಯವಾದ ನಿಮ್ಗೂ ಸಹ. ನಿಮ್ಮ ಹೆಸರು ಹೇಳಿ. ಶಿವಕುಮಾರ್ ಆರಾಧ್ಯ ಅಂತ ಹೇಳ್ಬಿಟ್ಟು ಕೆಂಚನ ಹೊಸಕೋಟೆಯಿಂದ. ಸರ್, ನಿಮ್ಗೆ ಪ್ರಶ್ನೆ. ಕೊಡೈಕೆನಾಲ್ ನಲ್ಲಿ ಇರುವ ಮಾನವ ನಿರ್ಮಿತ ಸರೋವರದ ಹೆಸರೇನು? ಕೊಡೈಕೆನಾಲ್ ನಲ್ಲಿ ಇರುವಂತಹ ಮಾನವ ನಿರ್ಮಿತ ಸರೋವರದ ಹೆಸರೇನು? ಸರ್, ಇದರಲ್ಲಿ ನಿಮ್ಗೊಂದು ಕ್ಲೂ ಕೊಡ್ತೀನಿ ನೋಡಿ. ಕ್ಲೂ ಹಲೋ ಹಲೋ ನಿಮ್ ಕ್ಲೂ ಕೊಡ್ತೀನಿ ನೋಡಿ. ಪ್ರಶ್ನೆಲೇ ಉತ್ತರ ಇದೆ. ಗೊತ್ತಾಯ್ತಾ? ಕೊಡೈಕೆನಾಲ್ ಸರೋವರ ಅಂತ. ಇದು ನೀವು ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿಲ್ಲ. ಕೊಡೈಕೆನಾಲ್ ನಲ್ಲಿ ಇರುವಂತ ಮಾನವ ನಿರ್ಮಿತ ಸರೋವರ ಯಾವ್ದು ಅಂತ, ಅದ್ರ ಹೆಸರು ಕೊಡೈಕೆನಾಲ್ ಸರೋವರ ಅಂತ. ಕೊಡಗಿನ ಕೊಡಗಲ್ಲ ಸರ್, ಕೊಡೈಕೆನಾಲ್ ನಾನು ಹೇಳಿದ್ರ. ನಮಸ್ತೆ ನಮಸ್ತೆ. ಹಲೋ, ನಿಮ್ಮ ಹೆಸರು ಹೇಳಿ. ಹಲೋ ಮೇಡಮ್, ನಾನು ಹಾಸನಿಂದ ಉಮಾ ಅಂತ ಮಾತಾಡ್ತಿರೋದು. ಉಮಾ ಅವರು. ಉಮಾ ಅವರಿಗೆ ಪ್ರಶ್ನೆ. ಬಿಳಿಗಿರಿ ರಂಗನ ಬೆಟ್ಟ ನೋಡಿದಿರಲ್ವಾ? ಕೇಳಿದಿರಾ? ಕೇಳಿದೀನಿ. ಯಾವ ಇದ್ರಲ್ಲಿ, ಜಿಲ್ಲೆಯಲ್ಲಿದೆ? ಹಾಡ್ ಕೇಳಿದೀವಲ್ವಾ ನಾವು, ಬಿಳಿಗಿರಿ ರಂಗಯ್ಯ. ಕೇಳಿಸ್ತಾ ಇದೆ, ಹೇಳಿ. ಗೊತ್ತಾಗ್ತಾ ಇಲ್ವಾ? ಆಯ್ತು, ನೆಕ್ಸ್ಟ್ ಕಲರ್ ನ ಕೇಳ್ತೀನಿ. ನಮಸ್ತೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಾನು ಕಟ್ಟೆಗಳಿಂದ ಸಂಕಪ್ಪ ಮಾತಾಡ್ತಿರೋದು. ಸಂಕಪ್ಪ ಅವ್ರಿಗೆ ಲೈನ್ ಸಿಕ್ಬಿಟ್ಟಿದೆ. ಸಿಕ್ಬಿಟ್ಟಿದೆ ಮೇಡಮ್. ಪ್ರಶ್ನೆ ಕೇಳಿಸ್ಕೊಂಡ್ರಿ ಅಲ್ವಾ ಅವಾಗ್ಲೇ? ಕೇಳಿಸ್ಕೊಂಡೆ. ಹೇಳಿ ಉತ್ತರ. ಬಿಳಿಗಿರಿ ಅದು ಕೊಡಗೋಡು ಮೇಡಮ್. ಅಲ್ಲ ಅಲ್ಲ, ಮಂಡ್ಯ. ಚಾಮರಾಜನಗರ. ಸರಿ, ಚಾಮರಾಜನಗರ. ಬಿಳಿಗಿರಿ ರಂಗನ ಬೆಟ್ಟ ಚಾಮರಾಜನಗರದಲ್ಲಿದೆ. ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ತೆ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ABARK ಕಾರ್ಡ್. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನಿಯಾದಂಥ ಸಾಂಕ್ರಾಮಿಕ ಕಾಯಿಲೆ, ಬಿಪಿ, ಶುಗರ್, ಹೃದಯ, ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು, ಹಲ್ಲು, ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೆಳಗರೆ ಇದುವರೆಗೂ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಯಿತು. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾ ಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಈ ಸಂಜೆ ಪ್ರಸಾರದಲ್ಲಿ 6:10 ಗೀತ ಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಅವಲೋಕನ, 6:51 ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರಲ್ಲಿ ನರ್ಸರಿ ಹಾಗೂ ಸಸ್ಯ ಸಂರಕ್ಷಣೆ ಅಲ್ಲಿನ ಅನುಭವ ಕುರಿತು ಅರಕಲಗೋಡು ತಾಲೂಕು ಬೆಳವಾಡಿ ಗ್ರಾಮದ ಯುವ ಕೃಷಿಕ ಬಿಐ ನವೀನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. 7:21 ಪ್ರಾಯೋಜಿತ ಕಾರ್ಯಕ್ರಮ ಮತದಾತ ಜಂಕ್ಷನ್. ಪ್ರಾಯೋಜಕರು ಭಾರತೀಯ ಚುನಾವಣಾ ಆಯೋಗ. 7:45 ಆರೋಗ್ಯ ಅಮೃತ ನೇರ ಫೋನ್ ಇನ್ ಕಾರ್ಯಕ್ರಮ. ರಾತ್ರಿ 9:15 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಬಹುದು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಲ್ಕೆ ಪಂಡಿತ್ ಅವರ ಗಾಯನ ಪ್ರಸಾರವಾಗಲಿದೆ. 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಮೂಡಿಬರುವಂತಹ ಕಾರ್ಯಕ್ರಮಗಳು. ಕೆಳಗರೆ ಇನ್ನು ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಚಿಂತನ, ಬಾಬು ಕೃಷ್ಣಮೂರ್ತಿ ಅವರಿಂದ 6:15 ಸ್ತುತಿ ಮಲ್ಲಿಕ, 6:45 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು. 7:25 ಭಾವಗೀತೆ, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ.